ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸೂಕ್ಷ್ಮಣ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗೌರಪ್ಪನವರ ಭರಮಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಬಳಕೆ ಮಾಡಬಹುದು, ಜೈವಿಕ ಗೊಬ್ಬರಗಳು ಅಂದರೆ ಏನು, ಒಟ್ಟಾರೆ ಈ ಒಂದು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ಏನೆಲ್ಲ ನಮ್ಮ ಕೃಷಿಕರಿಗೆ ಅನುಕೂಲ ಅನ್ನುವಂಥದ್ದನ್ನ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಗೌರಪ್ಪನವರ ಭರಮಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಜೈವಿಕ ಗೊಬ್ಬರಗಳ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಹೇಳಿ ಸರ್, ಇವತ್ತಿನ ದಿನದಲ್ಲಿ ಈಗ ಸಾಕಷ್ಟು ನಾವು ನೋಡಿದ್ದೇವೆ, ಈಗ ರಾಸಾಯನಿಕ ಗೊಬ್ಬರಗಳ ಬಳಕೆ, ರಾಸಾಯನಿಕ ಕ್ರಿಮಿನಾಶಕಗಳ ಬಳಕೆಯಿಂದ ಸಾಕಷ್ಟು ನಮ್ಮ ಭೂಮಿಯನ್ನ ಇವತ್ತು ಎಲ್ಲ ಹಾಳು ಮಾಡಿದ್ದಾರೆ ಅಲ್ವಾ, ಎಲ್ಲೋ ಒಂದ್ ಕಡೆ ಅಂದ್ರೆ ತಪ್ಪಾಗ್ಲಾರದು. ಇವತ್ತು ಅಂದ್ರೆ ಮಣ್ಣಿನ ಒಂದು ಫಲವತ್ತತೆ ಕಳೆದು ಹೋಗಿದೆ, ಅಂದ್ರೆ ಇಳುವರಿ ಪಡಿತಾ ಇದೀವಿ ಅಂದ್ರೆ ಗುಣಮಟ್ಟದ ಬೆಳೆಗಳನ್ನ ಬೆಳೆಯಕ್ ಆಗ್ತಾ ಇಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಸಾವಯವ ಕೃಷಿ ಮಾಡುವಂತದ್ನ ನೋಡಿದ್ವಿ, ಜೈವಿಕ ಕೃಷಿಯನ್ನ ಮಾಡುವಂತದ್ ನೋಡಿದ್ವಿ, ಸಹಜ ಕೃಷಿಯನ್ನ ಮಾಡುವಂತದ್ನ ನಾವು ನೋಡಿದ್ವಿ ನಮ್ಮ ಕೃಷಿಕರು. ಈಗ ಸರ್ಕಾರಗಳು ಸಹ ಸಾಕಷ್ಟು ಈಗ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡುವಂತಹ ರೈತರಿಗೆ ಸಾಕಷ್ಟು ನೆರವನ್ನ ಕೊಡುವಂತದ್ನ ನಾವು ನೋಡಿದ್ವಿ. ಅಂದ್ರೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಜೈವಿಕ ಗೊಬ್ಬರಗಳ ಬಳಕೆಗೆ ಸಾಕಷ್ಟು ಮಹತ್ವವನ್ನು ಕೊಡಬೇಕಾಗುತ್ತೆ. ಈಗ ಜೈವಿಕ ಗೊಬ್ಬರಗಳು ಅಂದ್ರೆ ಏನ್ ಸರ್? ಮೊದಲನೇದಾಗಿ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ಬಹುಶಃ ಒಂದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದಂತ ದೇಶ. ಇಲ್ಲಿರ್ತಕ್ಕಂತ ಒಂದು ರೈತರು 100-60% ರೈತರು ಕೃಷಿಯನ್ನೇ ತಮ್ಮ ಒಂದು ಮೂಲ ಕಸುಬಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅವು ಏಕದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಅಥವಾ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಅಂತವೀಗ ಅಂದ್ರೆ ವಾಣಿಜ್ಯ ಬೆಳೆಗಳು ಇರ್ಬೋದು, ತೋಟಗಾರಿಕೆ, ಸಿರಿಕಲ್ಚರ್ ಕ್ರಾಪ್ಸ್, ರೇಷ್ಮೆ, ಈ ತರ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅವುಗಳನ್ನ ಬೆಳೀತಾ ಇದ್ದಾರೆ, ಬಟ್ ಆದರೆ ಅವುಗಳ ಒಂದು ಬೆಳೆದ್ರು ಸಹಿತ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನ ಪಡಿತಾ ಇಲ್ಲ. ಜೊತೆಗೆ ಅದಕ್ಕೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಉತ್ತಮವಾದಂತಹ ದರ ಒಂದು ಅದು ಸಿಗ್ತಾ ಇಲ್ಲ. ಈ ಒಂದು ಸನ್ನಿವೇಶದಲ್ಲಿ ಒಂದು ನಾವು ರೈತರಿಗೆ ಒಂದು ಅವನು ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಕೋಬೇಕು ಮತ್ತೆ ಒಂದೊಂದು ಕೃಷಿಯನ್ನ ಒಂದು ಸುಧಾರಿಸಬೇಕು ಅಂತಂತಂದ್ರೆ ನಾವು ಈಗ ಹಲವಾರು ಒಂದು ಪದ್ಧತಿಗಳು ಜಾರಿಯಲ್ಲಿದೆ. ಕೃಷಿಯನ್ನ ಮಾಡ್ತಾ ಇರುವಾಗ ನೀವು ಹೇಳಿದ್ರೆ ನೈಸರ್ಗಿಕ ಕೃಷಿ ಇರ್ಬೋದು, ರಾಸಾಯನಿಕ ಕೃಷಿ ಇರ್ಬೋದು, ಮತ್ತೆ ಒಂದು ಹೀಗೆ ಹಲವಾರು ಬೆಳೆಗಳನ್ನ ಬೇರೆ ಬೇರೆ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಜೊತೆಗೆ ಯಾವುದೋ ಒಂದು ಬೆಳೆಯನ್ನ ನಾವು ಒಂದು ನಿರೀಕ್ಷಿತ ಒಂದು ಮಟ್ಟದಲ್ಲಿ ಇಳುವರಿನ ಪಡೆಯುವುದರ ಮುಖಾಂತರ ಬೆಳಿಬೇಕಪ್ಪ ಅಂತಂದ್ರೆ ಈಗ ಹಲವಾರು ಪೋಷಕಾಂಶಗಳ ಅವಶ್ಯಕತೆ ಇದೆ ಬೆಳೆಗಳಿಗೆ. ಸಾಮಾನ್ಯವಾಗಿ 17 ಪೋಷಕಾಂಶಗಳು ಇವೆ, ಅದರಲ್ಲಿ ಮತ್ತೆ ಪ್ರಧಾನ ಪೋಷಕಾಂಶಗಳು, ಮತ್ತೆ ಲಘು ಪೋಷಕಾಂಶಗಳು, ಮತ್ತೆ ಮೇಜರ್ ಅಂಡ್ ಮೈನರ್ ನ್ಯೂಟ್ರಿಯಂಟ್ಸ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂತ ಒಂದು ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ರಂಜಕ ಇರ್ಬೋದು, NPK ಫರ್ಟಿಲೈಸರ್ಸ್ ಗೊಬ್ಬರಗಳು ಅಂತ ಅಂತಾರೆ. ಮತ್ತೆ ಲಘು ಪೋಷಕಾಂಶಗಳು ಕಡಿಮೆ ಒಂದು ಪ್ರಮಾಣದಲ್ಲಿ ಸಸಿಗಳಿಗೆ ಬೇಕಾಗ್ತವೆ. ಹೀಗೆ ಒಂದು ಸಸಿಗೆ ಇವೆಲ್ಲ ಪೋಷಕಾಂಶಗಳನ್ನ ಒಂದು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಆ ಬೆಳೆಗೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ನಾವು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನ ಪಡೆಯಬಹುದು. ಇವನ್ನೆಲ್ಲ ಒಂದು ಗೊಬ್ಬರಗಳನ್ನ ಕೊಡ್ಬೇಕಂದ್ರೆ ನಾವು ಹಲವಾರು ತರ ಒಂದು ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದೀವಿ. ಒಂದು ರಾಸಾಯನಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ಜೈವಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ಕೊಟ್ಟಿಗೆ ಗೊಬ್ಬರ, ಈ ತರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಗೊಬ್ಬರಗಳನ್ನ ಬಳಸ್ಕೊಂಡು ನಾವು ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದೇವೆ. ಈಗ ನೀವೆಲ್ಲ ನೋಡಿರ್ಬೋದು, ಸಹಜವಾಗಿ ಈಗ ಒಬ್ಬ ರೈತ ಈಗ ಒಂದು ಎಕರೆಗೆ ಬೇಕಾಗ್ತಕ್ಕಂಥ ಒಂದು ಯಾವುದೋ ಒಂದು ಮೇಜ್ ಅಂತ ತಗೊಳ್ರಿ, ಮೇಜ್ ಅಂದ್ರೆ ಒಂದು ಗೋವಿನ ಜೋಳ, ಮೆಕ್ಕೆಜೋಳ ಬೆಳೀತಾ ಇದ್ದಾನೆ ಅಂತ ತಿಳ್ಕೊಳ್ರಿ. 1 ಬೇಕಾಗ್ತಕ್ಕಂಥ ಒಂದು NPK ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಒಂದು ಗೋವಿನ ಜೋಳಕ್ಕೆ 1 ಬೆಳೆಯುವಂತ ಸಂದರ್ಭದಲ್ಲಿ ಒಂದು ರೆಕಮೆಂಡೆಡ್ ಅಂದ್ರೆ ಒಂದು 1 ಎಷ್ಟು ಗೊಬ್ಬರ ಹಾಕ್ಬೇಕಂತ ಅಂದ ಒಂದು ಒಂದು ಕ್ವಾಂಟಿಟಿ ಇರುತ್ತೆ. ಅಷ್ಟು ಪ್ರಮಾಣ ಒಂದು ಜೈವಿಕ ಗೊಬ್ಬರವನ್ನ ಅವನು ಇಷ್ಟು ದಿನ ಏನ್ ಮಾಡ್ತಿದ್ದ, ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಕೊಡ್ತಾ ಇದ್ದ. ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನೀವು ನೋಡಿದ್ದೀರಾ ರಾಸಾಯನಿಕ ಗೊಬ್ಬರಗಳ ಬೆಲೆ ಎಷ್ಟು ಆಗಿದೆ ಅಂತಂದು. ಅವನ್ನ ನಮ್ಮ ಸಾಮಾನ್ಯ ರೈತರು, ರೈತಾಪಿ ವರ್ಗದವರು ಅವನ್ನ ಕೊಂಡ್ಕೊಳ್ಳೋಕೆ ಸಾಕ್ತಾ ಇಲ್ಲ. ಯಾಕಂದ್ರೆ ಬಹಳ ಒಂದು ಕಡು ಬಡವರು

ಒಂದು ಫೋನ್ ಮುಖಾಂತರ ಕೂಡ ಅವರು ಒಂದು ನಮ್ಮ ಫೋನ್ ಕಾಲ್ಗೆ ಕರೆಯನ್ನು ಮಾಡಿದರೆ ನಾವು ಯಾವುದೇ ಸಮಯದಲ್ಲಿ ಅವರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಕೊಡಲು ತಯಾರಿದ್ದೇವೆ. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. ನಮ್ಮ ಮೊಬೈಲ್ ಸಂಖ್ಯೆ 9114514300. ಇನ್ನೊಂದು ಸಲ ರೈತ ಬಾಂಧವರಿಗೆ ನಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇನೆ, 9114514300. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ಏನೆಲ್ಲ ನಮ್ಮ ಕೃಷಿಕರಿಗೆ ಅನುಕೂಲ ಅನ್ನುವಂಥದ್ನ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗೌರವಪ್ಪನವರ ಭರಮಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಇದೀಗ ಕೆ ಯುವರಾಜ್ ಹಾಡಿರುವ ಒಂದು ಜನಪದ ಗೀತೆ. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೇ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಅದರುತ್ತ ಬೆಳೆದಿದ್ದೆ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟಿಲಾದೆ ಕುದುರೆಯಾದಿ ನಂದಿಯ ಕೋಲುವಾದೆ